ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ನಾನೇ ದಾಸನ ದನಿಜಿ ದಯ ಮಾಡೋ ನಾನೇ ದಾಸನ ದನಿಜಿ ದಯ ಮಾಡೋ ದಯ ಮಾಡೋ ಪಾಲಿಸಬೇಕು ಬಾರಿ ಜನ ಒಲಿದು ಪಾಲಿಸಬೇಕು ಬಾರಿ ಜನ ದಯ ಮಾಡೋ ದಯ ಮಾಡೋ ರಂಗ ರಂಗ ಈಗ ಪರದಲ್ಲಿ ನೀನೆ ಇಂದಿರಾ ರಮಣ ಈಗ ಪರದಲ್ಲಿ ನೀನೆ ಇಂದಿರಾ ರಮಣ ಈಗ ಪರದಲ್ಲಿ ನೀನೆ ಇಂದಿರಾ ರಮಣ ಈಗ ಪರದಲ್ಲಿ ನೀನೆ ಇಂದಿರಾ ರಮಣ ಈಗ ಪರದಲ್ಲಿ ನೀನೆ ಇಂದಿರಾರಮಣ ಈಗ ಪರದಲ್ಲಿ ನೀನೆ ಇಂದಿರಾರಮಣ ಭವ್ಯಾಗೋ ನೀನಿರನು ಭಕ್ತರ ಅಭಿಮಾನಿ ಭವ್ಯಾಗೋ ನೀನಿರನು ಭಕ್ತರ ಅಭಿಮಾನಿ ಕರಿ ರಾಜ ವರದನೆ ಕಲ್ದರ್ಪ ಪಿತನೆ ಕರಿ ರಾಜ ವರದನೆ ಕಲ್ದರ್ಪ ಪಿತನೆ ಪುರಂದರ ವಿಠಲನೆ ಸದ್ಗುಣ ಸಾರ್ವಭೌಮ ಪುರಂದರ ವಿಠಲನೆ ಸದ್ಗುಣ ಸಾರ್ವಭೌಮ ಸದ್ಗುಣ ಸಾರ್ವಭೌಮ ಪುರಂದರ ವಿಠಲನೆ ಸದ್ಗುಣ ಸಾರ್ವಭೌಮ ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ ರಂಗ ರಂಗ ದಯ ಮಾಡೋ ದಯ ಮಾಡೋ ದಯ ಮಾಡೋ ದಯ ಮಾಡೋ ಆನಂದ ಕೇಶವ ಮುರಳೀಧರ ಆನಂದ ಕೇಶವ ಮುರಳೀಧರ ಆನಂದ ಕೇಶವ ಮುರಳೀಧರ ಆನಂದ ಕೇಶವ ಮುರಳೀಧರ ಆನಂದ ಕೇಶವ ಮುರಳೀಧರ केशव मुरलीधर मेरा प्यारे राधे श्याम वेणुगोपाल मेरा प्यारे राधे श्याम वेणुगोपाल मेरा प्यारे राधे श्याम वेणुगोपाल मेरा प्यारे राधे श्याम वेणुगोपाल नंद यशोद आनंद किशोर नंद यशोद आनंद किशोर नंद यशोद आनंद किशोर नंद यशोद आनंद किशोर जय जय गोकुल बाला श्री वेणुगोपाल जय जय गोकुल बाला श्री वेणुगोपाल जय जय गोकुल बाला श्री वेणुगोपाल जय जय गोकुल बाला श्री वेणुगोपाल आनंद केशव मुरलीधर आनंद केशव मुरलीधर आनंद केशव मुरलीधर आनंद केशव मुरलीधर मेरा प्यारे राधे श्याम वेणुगोपाल मेरा प्यारे राधे श्याम वेणुगोपाल नंद यशोद आनंद किशोर नंद यशोद आनंद किशोर नंद यशोद आनंद किशोर नंद यशोद आनंद किशोर जय जय गोकुल बाला श्री वेणुगोपाल जय जय गोकुल बाला श्री वेणुगोपाल आनंद केशव मुरलीधर आनंद केशव मुरलीधर